ಮೂಲಕ ಸರ್ಕಾರದಿಂದ ಗೊಂದಲ ಸೃಷ್ಟಿ, ಪ್ರತಿಪಕ್ಷ ಬಿಜೆಪಿ ಆರೋಪ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ. ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ. ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ. ಬನ್ನಿ ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ. ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ, ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು, ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ. ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:51. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ವಿಶ್ವ ಪಶು ವೈದ್ಯಕೀಯ ದಿನ 2026 ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸತೀಶ್ ಜಿಎಂ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸತೀಶ್ ಜಿಎಂ ಅವರು ಇದ್ದಾರೆ. ಸಹ ಪ್ರಾಧ್ಯಾಪಕರಾಗಿ ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ. ಈಗ ಏನು ಪ್ರತಿ ವರ್ಷ ಕೂಡ ವಿಶ್ವ ಪಶುವೈದ್ಯರ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ, ಈ ವರ್ಷ ಕೂಡ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು, ಏನು ಇದರ ಒಂದು ಯಾವ ಒಂದು ಕಾರಣಕ್ಕೆ ಇದನ್ನ ಈ ತರ ಆಚರಣೆ ಮಾಡ್ತಾರೆ ಅನ್ನೋದು ಮತ್ತೆ ಇನ್ನಿತರ ಹಲವು ವಿಚಾರಗಳನ್ನ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಈಗ ಈ ಒಂದು ವಿಶ್ವ ಪಶುವೈದ್ಯರ ದಿನ ಯಾವಾಗ ಯಾವ ದಿವಸ ಮತ್ತೆ ಇದರ ಒಂದು ಉದ್ದೇಶ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ನೋಡಿ, ಇದು ಪ್ರಪಂಚದಾದ್ಯಂತ ಏಪ್ರಿಲ್ ಕೊನೆಯ ಶನಿವಾರದಂದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ಸೊ ಇದರ ಮೂಲ ಏನಾಯ್ತು, ವರ್ಲ್ಡ್ ವೆಟನರಿ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಒಂದು ಅಸೋಸಿಯೇಷನ್ ಇದೆ, ಅದು 2000 ವರ್ಷದಿಂದ ಏಪ್ರಿಲ್ ಕೊನೆಯ ಶನಿವಾರದಂದು ಪ್ರತಿ ವರ್ಷವೂ ಕೂಡ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಪಶುವೈದ್ಯಕೀಯ ದಿನಾಚರಣೆ ಆಚರಿಸ್ತಾ ಇದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಪಶುವೈದ್ಯರ ಕೊಡುಗೆ ಕೇವಲ ಪ್ರಾಣಿಗಳ ಚಿಕಿತ್ಸೆ ಅಲ್ಲದೆ ಬೇರೆ ಬೇರೆ ರೀತಿಯಾಗಿ ಯಾವ ಸಮಾಜಕ್ಕೆ ಯಾವ ರೀತಿ ಅವರ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಅವರನ್ನು ಗೌರವಿಸತಕ್ಕಂಥದ್ದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ ವೆಟನೇರಿಯನ್ಸ್ ಗಾರ್ಡಿಯನ್ ಆಫ್ ಫುಡ್ ಅಂಡ್ ಹೆಲ್ತ್ ಅಂತ ಹೇಳಿದ್ರೆ ಪಶುವೈದ್ಯ ಆಹಾರ ಮತ್ತು ಆರೋಗ್ಯದ ಸಂರಕ್ಷಣೆಯಲ್ಲಿ ಯಾವ ರೀತಿಯಾದಂತಹ ತಮ್ಮ ಪಾತ್ರವನ್ನು ವಹಿಸ್ತಾರೆ. ಕೇವಲ ಪ್ರಾಣಿಗಳ ಆರೋಗ್ಯ ಅಲ್ಲ, ಮನುಷ್ಯನ ಆರೋಗ್ಯದಲ್ಲೂ ಕೂಡ ಯಾವ ರೀತಿ ತಮ್ಮ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶವನ್ನ ಎಲ್ಲರಿಗೂ ತಿಳಿಸ್ಲಿಕ್ಕೋಸ್ಕರ ಈ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಈ ಒಂದು ವಿಶ್ವ ಪಶುವೈದ್ಯ ದಿನ ಆಚರಣೆಯ ಒಂದು ಉದ್ದೇಶದಿಂದ ಇದರ ಒಂದು ಅಂದ್ರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾರೆ ಅಂತ ಹೇಳ್ತೀರಾ ಸರ್? ಈ ಪಶುವೈದ್ಯರು ಅಂದ್ರೆ ತಮಗೆ ಗೊತ್ತೇ ಇದೆ, ಪಶುವೈದ್ಯರು ಮೇನ್ಲಿ ಪ್ರಾಣಿಗಳ ಜೊತೆಗೆ ಒಡನಾಟವನ್ನು ಹೊಂದಿರ್ತಾರೆ. ಪ್ರಾಣಿಗಳು ಅಂತ ಹೇಳಿದ್ರೆ ಅದರಲ್ಲಿ ನಾವು ಸಾಕು ಪ್ರಾಣಿಗಳಾಗಿರ್ಬೋದು ಅಥವಾ ನಾವು ಉತ್ಪನ್ನಗೋಸ್ಕರ ಸಾಕ್ತಕ್ಕಂಥ ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮಾಂಸಕ್ಕೋಸ್ಕರ ಸಾಕ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು, ಇವುಕ್ಕೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಹಲವಾರು ಕಾರ್ಯಗಳ ಅಂದ್ರೆ ಆಹಾರ ಭದ್ರತೆ ಆಗಿರ್ಬೋದು ಮತ್ತೆ ಸಾರ್ವಜನಿಕ ಆರೋಗ್ಯದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಪ್ರಾಣಿಗಳ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟತಕ್ಕಂಥದ್ದು, ಇಂಟರ್ ಮನುಷ್ಯನ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟತಕ್ಕಂಥದ್ದು ಕೂಡ ಒಂದು ಅತ್ಯಂತ ಬಲವಾದ ಪಾತ್ರವನ್ನು ವಹಿಸ್ತಾರೆ. ಸೊ ಇದು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲಿಕ್ಕೆ ಕೂಡ ಬಹಳ ಪ್ರಮುಖವಾದ ಒಂದು ಹೆಜ್ಜೆ. ಇದರ ಜೊತೆಗೆ ಯಾವಾಗ ಒಂದು ಆರೋಗ್ಯ ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಇರ್ತದೋ ಅದು ಡೈರೆಕ್ಟ್ ಆಗಿ ಆರ್ಥಿಕತೆಯ ಮೇಲೆ ಕೂಡ ತಮ್ಮ ಪ್ರಭಾವವನ್ನು ಬೀರ್ತದೆ. ಸೊ ಪಶುವೈದ್ಯರು ಮೇನ್ ನಾವು ಸಾಕು ಪ್ರಾಣಿಗಳು ನೋಡೋದಾದ್ರೆ ಹಾಲು, ನಾವು ಹಾಲಿನ ಉತ್ಪಾದನೆಯಲ್ಲಿ ನಾವು ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ, ಮೊಟ್ಟೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ ಹಾಗೂ ಮಾಂಸದ ಉತ್ಪಾದನೆಯಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಸೊ ನಾವು ಪಶುವೈದ್ಯರು ಪ್ರಾಣಿಗಳು ಮುಖ್ಯವಾಗಿ ಹಸುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಕೋಳಿಗಳಾಗಿರ್ಬೋದು, ಇವರು ಉತ್ತಮ ಸಂರಕ್ಷಣೆಯಿಂದ ಮತ್ತು ಚಿಕಿತ್ಸೆಯಿಂದ ಉತ್ಪನ್ನಗಳನ್ನು ಕೂಡ ಅತಿ ಗರಿಷ್ಠವಾದ ಉತ್ಪನ್ನಗಳನ್ನು ಕೂಡ ಅವರು ನಮ್ಮ ದೇಶಕ್ಕೆ ಕೊಡುಗೆ ನೀಡುತ್ತಿದ್ದಾರೆ. ಮತ್ತೆ ನಾವು ಪಶುವೈದ್ಯರ ಕೊಡುಗೆ ಯಾವ ರೀತಿ ನೋಡೋದಂತೇಳಿ GDP ಅಂತ ನಾವೇನು ಒಂದು ಆರ್ಥಿಕ ಮೌಲ್ಯನ ಅಳಲಿಕ್ಕೆ ಯೂಸ್ ಮಾಡ್ತೀವಿ, ಪಶುಸಂಗೋಪನಾ ಕ್ಷೇತ್ರದಿಂದ ಟೋಟಲ್ 100 GDP ಅಲ್ಲಿ 5.5% ನಮ್ಮ ಪಶುವೈದ್ಯಕೀಯ ಕ್ಷೇತ್ರದಿಂದನೇ ಬರ್ತಾ ಇದೆ. ಮತ್ತೆ ನಾವು ಅಗ್ರಿಕಲ್ಚರ್ ಡೇಟಾ ಅಂದ್ರೆ ಕೃಷಿಯಿಂದ ಬಂದಿರತಕ್ಕಂಥ GDP ಸುಮಾರು 30% ನಮ್ಮ ಒಂದು ಪಶುಸಂಗೋಪನಾ ಕ್ಷೇತ್ರದಿಂದಲೇ ಕೂಡ ನಾವು ಬರ್ತಾ ಇದೆ. ಇದಲ್ಲದೆ ಉದ್ಯೋಗ ಸೃಷ್ಟಿಯಲ್ಲಿ ಮತ್ತು ನಮ್ಮ ರೈತರ ಜೀವನ ಶೈಲಿಯನ್ನು ಉತ್ತಮಗೊಳಿಸಲಿಕ್ಕೆ ಮತ್ತು ಹಳ್ಳಿಗಳಲ್ಲಿ ಅವರ ಜೀವನವನ್ನ ಉತ್ತಮ ದರ್ಜೆಗೆ ತೆಗೆದುಕೊಳ್ಳಿಕ್ಕೆ ಆಹಾರ ಭದ್ರತೆಗೋಸ್ಕರ ಕೂಡ ಈ ಪಶುಸಂಗೋಪನೆ ಬಹಳ ಸಹಾಯ ಮಾಡುತ್ತದೆ. ಅದಲ್ಲದೆ ಈ ಪೌಷ್ಟಿಕ ಉತ್ಪನ್ನಗಳು, ಹಾಲು ನಮಗೆ ಪ್ರೋಟೀನ್ ಸೋರ್ಸ್ ಆಗಿರ್ಬೋದು, ಎನರ್ಜಿ ಸೋರ್ಸ್ ಆಗಿರ್ಬೋದು, ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಉತ್ಪನ್ನಗಳ ಜೊತೆಗೆ ಮೊಟ್ಟೆ ಆಗಿರ್ಬೋದು, ಮೊಟ್ಟೆಯನ್ನು ನಾವು ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಯಾವಾಗ ನಾವು ಮೊಟ್ಟೆ ಮತ್ತು ಮಾಂಸ, ಹಾಲು ಇತರ ಪದಾರ್ಥಗಳು ಕಡಿಮೆ ಬೆಲೆಯಲ್ಲಿ ಎಲ್ಲಾ ಜನಸಾಮಾನ್ಯರು ಸಿಗ್ತದೆ, ಅವರು ಆರೋಗ್ಯವಂತರಿರ್ತಾರೆ, ಇಂಟರ್ನ್ ಒಂದು ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಲಿಕ್ಕೆ ಸಹಾಯವಾಗ್ತದೆ. ಇದರಿಂದ ಕೂಡ ದೇಶದ ಅಭಿವೃದ್ಧಿ ಕೂಡ ಆಗ್ತದೆ. ವಿಶ್ವ ಪಶುವೈದ್ಯರ ದಿನದ ಅಂಗವಾಗಿ ಆಚರಣೆ ಮಾಡ್ತಾ ಇದ್ರಿ, ವಿನೋಬನಗರ ಮಹಾವಿದ್ಯಾಲಯದಲ್ಲಿ ಯಾವ ರೀತಿಯಿಂದ ಆಚರಣೆ ಮಾಡ್ತೀರಿ ಅಥವಾ ಇದು ಮುಖ್ಯ ಒಂದು ಆವರಣದಲ್ಲಿನೇ ಅಂದ್ರೆ ವಿಶ್ವವಿದ್ಯಾಲಯ ಎಲ್ಲಿದೆ ಅಲ್ಲಿ ಮಾತ್ರ ಆಚರಣೆ ಮಾಡ್ತಾರಾ, ಹೇಗೆ ಅಂತ ಅಂತಂದ್ರೆ? ಸರ್ ಒಳ್ಳೆ ಕ್ವಶನ್. ಪ್ರತಿಯೊಂದು ಎಲ್ಲಾ ಮಹಾವಿದ್ಯಾಲಯದಲ್ಲ ಈ ಪಶುಸಂಗೋಪನಾ ಆಸ್ಪತ್ರೆಗಳು ಕೂಡ ಒಂದು ದಿನಾಚರಣೆ ಆಚರಿಸ್ತೀವಿ. ನಮ್ಮ ಮಹಾವಿದ್ಯಾಲಯದಲ್ಲಿ ಶನಿವಾರ ನಾವು ನಮ್ಮ ಆಸ್ಪತ್ರೆ ಆವರಣದಲ್ಲಿ ರೇಬಿಸ್ ರೋಗದ ವಿರುದ್ಧದ ಉಚಿತ ಲಸಿಕಾ ಕಾರ್ಯಕ್ರಮದ ಅಭಿಯಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಪಶುವೈದ್ಯದಿಂದ ಯಾವ ರೀತಿ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಯಾವ ರೀತಿಯಾದಂತಹ ಸಲಹೆ ಸೂಚಿಗಳನ್ನು ಮನುಷ್ಯ ಆರೋಗ್ಯದ ಬಗ್ಗೆ ಇರ್ತದೆ, ಈ ಕುರಿತಾದಂತಹ ಕೆಲವು ತಾಂತ್ರಿಕ ಕಾರ್ಯಾಗಾರವನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರಾಣಿಜನ್ಯ ರೋಗಗಳ ತಡೆಗಟ್ಟುವುದರಲ್ಲಿ ಪಶುವೈದ್ಯರ ಪಾತ್ರದ ಬಗ್ಗೆ ಹೇಳ್ತೀರಾ ಸರ್ ಸ್ವಲ್ಪ? ಇದೊಂದು ಬಹಳ ಮುಖ್ಯವಾದ ಕ್ವಶನ್. ಸೊ ನಾವೇನಂತ ಹೇಳಿದ್ರೆ ಪಶುವೈದ್ಯರು ಅಂದ್ರೆ ಕೇವಲ ಚಿಕಿತ್ಸೆಗೆ ಮಾತ್ರ, ಪ್ರಾಣಿಗಳ ಚಿಕಿತ್ಸೆಗೆ ಮಾತ್ರ ಮೀಸಲಾಗಿರೋರಲ್ಲ, ಇದರಲ್ಲಿ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಈಗೆಲ್ಲ ನಾವು ಎಲ್ಲಾ ಕೆಲವು ಕಡೆ ಇರ್ತೀವಿ ಒನ್ ಹೆಲ್ತ್ ಅಪ್ರೋಚ್ ಅಂತ ಹೇಳ್ತೇವೆ, ಅಂತ ಹೇಳಿದ್ರೆ ಪ್ರಾಣಿ, ಮನುಷ್ಯ ಮತ್ತು ಪರಿಸರ ಇವು ಮೂರು ಕೂಡ ಒಂದಕ್ಕೊಂದು ಅವಲಂಬಿತವಾಗಿದ್ದಾವೆ. ಯಾವಾಗ ಪ್ರಾಣಿ ಆರೋಗ್ಯ ಚೆನ್ನಾಗಿರುತ್ತೋ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರುತ್ತೆ, ಯಾವಾಗ ಪರಿಸರದ ಆರೋಗ್ಯವು ಕೂಡ ಚೆನ್ನಾಗಿ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಸೊ ಈ ನಾವು ಪ್ರಾಣಿಜನ್ಯ ರೋಗಗಳಂದ್ರೆ ಮುಖ್ಯವಾಗಿ ತಿಳ್ಕೊಬೇಕು, ಪ್ರಾಣಿಜನ್ಯ ರೋಗಗಳಂದ್ರೆ ಇದು ರೋಗಗಳು ಯಾವ ಮನುಷ್ಯರಿಂದ ಪ್ರಾಣಿಗಳಿಗಾಗಿರ್ಬೋದು, ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥ ಹಲವಾರು ರೋಗಗಳಿದ್ದಾವೆ. ಸೊ ಮುಖ್ಯವಾಗಿ ತಾವೆಲ್ಲ ಕೇಳಿ ಇರ್ತೀರಾ, ನಮ್ಮ ಕೋವಿಡ್ ಅಲ್ಲಿ ನಾವು ನೋಡಿದ್ದೇವೆ, ಕೋವಿಡ್ ಆಗಿರ್ಬೋದು, ಎಬೋಲಾ ಆಗಿರ್ಬೋದು, ರೇಬಿಸ್ ಅಂತ ಹೇಳ್ತೀವಲ್ಲ, ರೇಬಿಸ್ ನಾಯಿ ಹುಚ್ಚು ನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ ಆಗಿರ್ಬೋದು, ಲೆಪ್ಟೋಸ್ಪೈರ್ ಆಗಿರ್ಬೋದು, ಇನ್ನೊಂದು ಬ್ರುಸೆಲಾ ಅಂತ ಹೇಳಿ ಬರ್ತದೆ. ಹೀಗೆ ಹಲವಾರು ರೋಗಗಳು ನಮ್ಮ ಒಂದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಒಂದು ಅಂದಾಜಿನ ಪ್ರಕಾರ ಸುಮಾರು 60% ಸಾಂಕ್ರಾಮಿಕ ರೋಗಗಳು, ಅಂದ್ರೆ 100 ಸಾಂಕ್ರಾಮಿಕ ರೋಗದಲ್ಲಿ 60% ಸಾಂಕ್ರಾಮಿಕ ರೋಗಗಳು ಪ್ರಾಣಿಗಳಿಂದನೇ ಕೂಡ ಬರ್ತಾ ಇದೆ. ಮತ್ತು ಪ್ರತಿ ವರ್ಷ ಯಾವ್ಯಾವ ಹೊಸ ಕಾಯಿಲೆಗಳು ಬರ್ತಾ ಇದೆಯಲ್ಲ, ಅದರಲ್ಲಿ ಶೇಕಡ 70% ಪ್ರಾಣಿಗಳಿಂದನೇ ಬರ್ತಾ ಇದೆ. ಸೊ ಇದು ಒಂದು ಅಂಕಿಅಂಶದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಮಹತ್ವ ಇದೆ ಪ್ರಾಣಿಜನ್ಯಗಳ ರೋಗಗಳ ಬಗ್ಗೆ ಅಂತ ಹೇಳ್ಬಿಟ್ಟು. ಆದ್ರಿಂದ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಕೂಡ ಬಹಳ ಇಂಪಾರ್ಟೆಂಟ್. ಮತ್ತು ಯಾವ ರೀತಿಯಾಗಿ ಪ್ರಾಣಿಗಳ ಜೊತೆಗೆ ಒಡನಾಟವನ್ನು ವಹಿಸಬೇಕು, ರೈತರಾಗಿರ್ಬಿ ಅಥವಾ ಸಾಕು ಪ್ರಾಣಿಗಳ ನಾಯಿ ಜೊತೆ ಆಗಿರ್ಬೋದು, ಬೆಕ್ಕಿನ ಜೊತೆಗಳಾಗಿರ್ಬೋದು, ಯಾವ ರೀತಿಯಾಗಿ ಒಡನಾಟ ಹೊಂದಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ಒಂದು ದಿನಾಚರಣೆ ಉದ್ದೇಶವೂ ಕೂಡ ಆಗಿರ್ತದೆ. ಔಷಧಿ ಮತ್ತು ಲಸಿಕೆಗಳ ತಯಾರಿಕೆಯಲ್ಲಿ ಪಶುವೈದ್ಯರ ಒಂದು ಪಾತ್ರದ ಕುರಿತು ಹೇಳೋದಾದರೆ, ಈಗ ನಾವು ನೋಡ್ತಾ ಇದೀವಿ ನಾವು ಒಂದು ಯಾವುದೇ ಒಂದು ನಾವು ಮನುಷ್ಯರು ತಗೊಳ್ಳೋ ಔಷಧಿ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಅದು ಒಂದು ಮಾರುಕಟ್ಟೆಗೆ ಬರಬೇಕು ಅಂದ್ರೆ ಹಲವಾರು ಪ್ರಕ್ರಿಯೆಗಳನ್ನ ಹಂತಗಳನ್ನು ದಾಟ್ಕೊಂಡು ಬರ್ತದೆ. ಸೊ ಈ ಒಂದು ಔಷಧಿ ಒಂದು ಮಾರ್ಕೆಟ್ ಬರಬೇಕಂದ್ರೆ ಏನಿಲ್ಲ, 5-10 ವರ್ಷಗಳ ಕಾಲ ಟೈಮ್ ತಗೊಳ್ತದೆ. ಇದರಲ್ಲೆಲ್ಲ ಸಾಕಷ್ಟು ಹಣಕಾಸು ಇರ್ತದೆ, ಪ್ರಯೋಗಗಳಿರ್ತದೆ, ಸಂಶೋಧನೆಗಳಿರ್ತದೆ. ಸೊ ಮೊದಲು ಪ್ರಾಣಿಗಳಿಗೆ ಇವನ್ನ ಯಾವುದೇ ಒಂದು ಮೆಡಿಸಿನ್ ಆಗಿರ್ಬೋದು ಇಂಜೆಕ್ಷನ್ ಆಗಿರ್ಬೋದು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟು ಅಲ್ಲಿ ಅವು ತಕ್ಕ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಮತ್ತು ಪರಿಣಾಮಕಾರಿಯಾಗಿದೆ ಅಥವಾ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಅಂತ ತಿಳ್ಕೊಂಡ ಮೇಲೆ ಅದನ್ನು ಮನುಷ್ಯರ ಬಳಸ್ತಾರೆ. ಈ ಒಂದು ಮುಖ್ಯ ಉದ್ದೇಶದಲ್ಲಿ ಇಲ್ಲಿ ಪಶುವೈದ್ಯರು ಯಾವ ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತದೆ ಅಂದ್ರೆ, ಈಗ ಸಾಕು ಎಸ್ಪೆಷಲಿ ನಾವು ಲ್ಯಾಬೊರೇಟರಿ ಅನಿಮಲ್ಸ್ ಅಂತ ಹೇಳ್ತೀವಿ, ಇವು ಮೊಲ ಆಗಿರ್ಬೋದು ಅಥವಾ ಇಲಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಇದ್ದಾಗ ನಮ್ಮ ಲ್ಯಾಬೊರೇಟರಿ ಅನಿಮಲ್ಸ್ ಗಳಿರ್ತದೆ, ಅದರ ಮೇಲೆ ಸಂಶೋಧನೆಗಳನ್ನ ನಡೆಸ್ತಕ್ಕಂಥವ್ರು ಪಶುವೈದ್ಯರು ಮತ್ತು ಇನ್ನಿತರ ಬಯೋಮೆಡಿಕಲ್ ಫೀಲ್ಡ್ ನಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ನಡೆಸ್ತಾರೆ. ಅದರಲ್ಲಿ ಪಶುವೈದ್ಯರ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲಾ ಲ್ಯಾಬೊರೇಟರಿ ಅನಿಮಲ್ಸ್ ನ ಆರೋಗ್ಯ ಕಾಪಾಡ್ತಕ್ಕಂಥದ್ದು, ಅಲ್ಲಿ ಏನೇನು ಬದಲಾವಣೆಗಳಾಗ್ತದೆ ಅದನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು, ಅಥವಾ ಏನಾದರೂ ಅಡ್ಡ ಪರಿಣಾಮ ಇದೆಯೋ ಅಥವಾ ಏನಾದ್ರು ಪರಿಣಾಮ ಆಗ್ತಾ ಇದೆಯೋ. ಸೊ ಇವೆಲ್ಲ ನಂತರ ಇವೆಲ್ಲ ಸಕ್ಸಸ್ ಆದ್ಮೇಲೆ ಅದನ್ನ ಆ ಔಷಧಿಗಳನ್ನ ಅಥವಾ ಆ ಇಂಜೆಕ್ಷನ್ ಗಳನ್ನ ಮನುಷ್ಯರ ಮೇಲೆ ಉಪಯೋಗಿಸ್ತಾರೆ. ಸೊ ಇದರಲ್ಲಿ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಈಗ ದೇಶದ ರಕ್ಷಣೆಯಲ್ಲಿ ಪಶುವೈದ್ಯರ ಪಾತ್ರದ ಬಗ್ಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ದೇಶದ ರಕ್ಷಣೆ ಅಂತ ಬಂದಾಗ ನಮ್ಮ ಮುಂದೆ ಬಂದ ಬರ್ತಕ್ಕಂಥದ್ದು ನಮ್ಮ ಸೇನೆ. ಸೊ ಸೇನೆಯಲ್ಲೂ ಕೂಡ ಪಶುವೈದ್ಯರು ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ. ತಾವೆಲ್ಲ ಗೊತ್ತಿದೆ ಸೇನೆ ಅಂದ್ರೆ ಕೇವಲ ಸೈನಿಕರಲ್ಲ, ಅದ್ರ ಜೊತೆಗೆ ಹಲವಾರು ಪ್ರಾಣಿಗಳಿರ್ತದೆ, ನಾಯಿಗಳಾಗಿರ್ಬೋದು ಅಥವಾ ಕುದುರೆಗಳಾಗಿರ್ಬೋದು ಒಂಟೆಗಳಾಗಿರ್ಬೋದು, ಇವುಗಳನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು, ಅವರ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಪಶುವೈದ್ಯರ ಕೆಲಸ ಆಗಿರ್ತದೆ. ಆ ಆರ್ಮಿಯಲ್ಲಿ ಅಥವಾ ಸೇನೆಯಲ್ಲಿ ರಿಮೋಟ್ ವೆಟನರಿ ಕಾಪ್ಸ್ RVC ಅಂತ ನಾವು ಕರಿತಿದ್ವಿ, ರಿಮೋಟ್ ವೆಟನರಿ ಕಾಪ್ಸ್ ಅಂತ ಹೇಳ್ಬಿಟ್ಟು ಒಂದು ಸಪರೇಟ್ ಕ್ಯಾಡರ್ ಇದೆ. ಅಲ್ಲಿ ಪಶುವೈದ್ಯರು ತಜ್ಞ ಪಶುವೈದ್ಯರು ತಮ್ಮ ಕಾರ್ಯವನ್ನು ನಿರ್ವಹಿಸಿಬಿಟ್ಟು ಈ ಎಲ್ಲಾ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಾರೆ. ಇಂಥ ನಮ್ಮ ದೇಶದ ರಕ್ಷಣೆಯೂ ಕೂಡ ಹೆಸರು ನಾವು ಬಾರ್ಡರ್ ಗಡಿ ಭಾಗದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಸೇನೆಗಳಲ್ಲಿರ್ತಾವೆ ಅಲ್ಲೆಲ್ಲವೂ ಕೂಡ ಕಾರ್ಯಗಳನ್ನ ತೊಡಗಿಸ್ತಿದ್ದಾರೆ. ಮೊದಲೆಲ್ಲ ಕೇವಲ ಪುರುಷರಿಗೆ ಮಾತ್ರ ಈ ಒಂದು RVCಯಲ್ಲಿ ಅವಕಾಶ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕೆಲವು 5-6 ವರ್ಷಗಳಿಂದ ಮಹಿಳೆಯರಿಗೂ ಕೂಡ ಈ ಒಂದು RVCಯಲ್ಲಿ ಸೇನೆಯಲ್ಲಿ ಅವಕಾಶ ಇದೆ. ಸಂಶೋಧನಾ ಕ್ಷೇತ್ರದಲ್ಲಿ ಯಾವ ರೀತಿಯಿಂದ ಪಶುವೈದ್ಯರ ಪಾತ್ರ ಇರುತ್ತೆ? ಈ ಸಂಶೋಧನೆ ಅಂತ ಹೇಳಿದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಉಪಕರಣಗಳ ಸಂಶೋಧನೆ ಆಗಿರ್ಬೋದು ಮತ್ತೆ ಪ್ರಾಣಿಗಳ ಸಂಶೋಧನೆ ಆಗಿರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸೊ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಇರ್ತದೆ. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರ ನೀವು ನೋಡಿರ್ತೀರಾ, ಕೆಲವು ಬೇಕಾದಷ್ಟು ಬಯೋಮೆಡಿಕಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ, ಅದಂದ್ರೆ ಕೃತಕವಾಗಿ ಮಂಡಿ ಚಿಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಂಪ್ಲಾಂಟ್ಸ್ ಅನ್ನ ನಮ್ಮ ಮಾನವ ಶರೀರದಲ್ಲಿ ಹಾಕ್ಲಿಕ್ಕೆ ಯೂಸ್ ಮಾಡ್ತಾ ಇದಾರೆ ಡಾಕ್ಟರ್ಗಳೆಲ್ಲ. ಆ ಹಾಕೋದ್ಕಿಂತ ಮುಂಚೆ ಅವಾಗ ಏನಾದ್ರೂ ಮನುಷ್ಯರಿಗೆ ಅಲರ್ಜಿ ಆಗ್ತದೋ ಅಥವಾ ಅವು ಕರೆಕ್ಟ್ ಆಗಿ ರಿಯಾಕ್ಟ್ ಆಗ್ತದೋ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪರೀಕ್ಷೆಗಳನ್ನ ಪ್ರಾಣಿಗಳಲ್ಲಿ ಮೊದಲು ಮಾಡಿಬಿಟ್ಟು ನಂತರದಲ್ಲಿ ಅವುಗಳನ್ನೆಲ್ಲ ನಮ್ಮ ಮನುಷ್ಯರಲ್ಲಿ ಉಪಯೋಗಿಸ್ತಾರೆ. ಅದೇ ರೀತಿ ಆಗ್ಬಿಟ್ಟು ಈ ಕ್ಯಾನ್ಸರ್ ಸ್ಟಡೀಸ್, ಕ್ಯಾನ್ಸರ್ ಗೊತ್ತಾ ಇದೆ ಕ್ಯಾನ್ಸರ್ ಅಂತ ಒಂದು ಮಾರಣಾಂತಿಕ ರೋಗ ಅಂತ ಹೇಳ್ಬಿಟ್ಟು ಈ ಕ್ಯಾನ್ಸರ್ ಸಂಶೋಧನೆಯಲ್ಲೂ ಕೂಡ ಪಶುವೈದ್ಯರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಔಷಧಿ ತಯಾರಿಕೆಯಲ್ಲಿ ಕೂಡ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ. ಔಷಧಿ ತಯಾರಿಕೆಯಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನಾವೀಗ ಕಾಮನ್ ಆಗಿ ನಮ್ಗೆ ಡಯಾಬಿಟಿಸ್ ಗೊತ್ತಾ ಇದೆ, ಡಯಾಬಿಟಿಸ್ ಕಾಯಿಲೆಗೆ ಇನ್ಸುಲಿನ್ ಇಂಜೆಕ್ಷನ್ ಬೇಕೇ ಬೇಕಾಗ್ತದೆ. ಸೊ ಈ ಇನ್ಸುಲಿನ್ ಇಂಜೆಕ್ಷನ್ಸ್ ಮತ್ತು ಇನ್ನಿತರ ಹಲವಾರು ಮಾನವನ ಟ್ರೀಟ್ಮೆಂಟ್ಗೆ ಬೇಕಾದಂತಹ ಔಷಧಿಗಳನ್ನು ಕೂಡ ನಾವು ಪ್ರಾಣಿಜನ್ಯದಿಂದ ಅಂದ್ರೆ ಪ್ರಾಣಿ ಮೂಲಗಳಿಂದ ಕೂಡ ಪಡ್ಕೊಳ್ತಾ ಇದೀವಿ. ಅದು ಹಂದಿಗಳಿಂದ ಆಗಿರ್ಬೋದು ಅಥವಾ ಹಂದಿಗಳ ಬೇರೆ ಬೇರೆ ಅಂಗಾಗಳು, ಲಿವರ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಬೇರೆ ಬೇರೆ ಅಂಗಾಂಗಗಳಿಂದ ಕೂಡ ನಾವು ಪಡಿತಾ ಇದೀವಿ. ಜೊತೆಗೆ ಸೊ ಕೆಲವಾರು ಹಾರ್ಮೋನ್ಗಳು, ಸಂತಾನ ಅಭಿವೃದ್ಧಿ ಕುರಿತಾದಂತಹ ಹಾರ್ಮೋನ್ಗಳು, ಇವನ್ನು ಕೂಡ ನಾವು ಪ್ರಾಣಿಜನ್ಯಗಳು ಹಲವಾರು ಹಾರ್ಮೋನ್ಗಳು ಇದಾವೆ. ಅದೇ ರೀತಿಯಾಗಿ ಆಂಟಿ ಸ್ನೇಕ್ ವೆನಮ್, ಈಗ ಹಾವು ಕಚ್ಚಿದಾಗ ಯಾವುದೇ ಒಂದು ವಿಷ ಜಂತು ಅಥವಾ ವಿಷ ಹಾವು ಕಚ್ಚಿದಾಗ ಅವಕ್ಕೆ ಆಂಟಿ ಸ್ನೇಕ್ ವೆನಮ್ ಅಂತ ನೀಡ್ತೀವಿ. ಇದರ ಮೂಲವು ಕೂಡ ಈ ಕುದುರೆಗಳಿಂದ ಆಂಟಿ ಸ್ನೇಕ್ ವೆನಮ್ ಅನ್ನು ತೆಗೆದುಕೊಂಡಾಗಿರ್ಬೋದು. ಈ ರೀತಿಯಾಗಿ ಸಂಶೋಧನಾ ಕ್ಷೇತ್ರದಲ್ಲೂ ಕೂಡ ಪಶುವೈದ್ಯರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಪಾತ್ರದ ಬಗ್ಗೆ ಹೇಳ್ತೀರಾ? ಶಿಕ್ಷಣ ಕ್ಷೇತ್ರದಲ್ಲಿ ಅಂದ್ರೆ ಪಶುವೈದ್ಯರ ಪ್ರಾಣಿಗಳ ಟ್ರೀಟ್ಮೆಂಟ್ ಅಲ್ಲ, ಅದ್ರ ಜೊತೆ ಜೊತೆಗೆ ಸೊ ಮುಂದಿನ ಪೀಳಿಗೆಯ ಪಶುವೈದ್ಯರನ್ನ ತಯಾರಿ ಮಾಡೋದ್ರಲ್ಲೂ ಕೂಡ ತಮ್ಮದೇ ಆದ ಕೊಡುಗೆ ನೀಡ್ತಿದ್ದಾರೆ. ಅದರ ಜೊತೆಗೆ ಸೊ ಪಶು ವೈದ್ಯಕೀಯ ಕ್ಷೇತ್ರಕ್ಕೆ ಬೇಕಾದಂತಹ ಪಶುವೈದ್ಯ ಸಹಾಯಕರಾಗಿರ್ಬೋದು, ಪಶುವೈದ್ಯ ಪರೀಕ್ಷಕರಾಗಿರ್ಬೋದು, ಸೊ ಇನ್ನಿತರ ಹಲವಾರು ಒಂದು ವೃತ್ತಿಪರ ವ್ಯಕ್ತಿಗಳನ್ನ ತಯಾರು ಮಾಡೋದ್ರಲ್ಲೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನ ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಮಟ್ಟದಲ್ಲಿ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಪ್ರಾಣಿ ಕಲ್ಯಾಣದಲ್ಲಿ ಯಾವ ರೀತಿಯಿಂದ ಪಶುವೈದ್ಯರ ಒಂದು ಪಾತ್ರ ಇದೆ ಅಂತ ಹೇಳ್ತೀರಾ ಸರ್? ಇತ್ತೀಚಿನ ದಿನಗಳಲ್ಲಿ ಪ್ರಾಣಿ ಕಲ್ಯಾಣ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅನಿಮಲ್ ವೆಲ್ಫೇರ್ ಅಂತ ಹೇಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡೇ ಇದ್ರೆ ಅನಿಮಲ್ ವೆಲ್ಫೇರ್ ಗೆ ಬಹಳ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಬರ್ತಾ ಇದೆ. ಅನಿಮಲ್ ವೆಲ್ಫೇರ್ ಅಂತಂದ್ರೆ ಕೇವಲ ಇದು ಪ್ರಾಣಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿ ಅಥವಾ ಆರೋಗ್ಯವನ್ನು ನೋಡಿಕೊಳ್ಳೋದು ಅಷ್ಟೇ ಅಲ್ಲ, ಸೊ ಪ್ರಾಣಿಗಳಿಗೆ ಯಾವ್ಯಾವ ತೊಂದರೆಗಳಿದೆ ಆ ತೊಂದರೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಹೇಗೆ, ಸೊ ಇವುಗಳೆಲ್ಲ ಕುರಿತಾಗ್ಬಿಟ್ಟು ಪಶುವೈದ್ಯರು ತಮ್ಮದೇ ಆದಂತಹ ಕೊಡುಗೆ ನೀಡಿದೆ. ಈಗ ನಾವು ಪ್ರಾಣಿಗಳಿಗೆ ಫೈವ್ ಫ್ರೀಡಮ್ಸ್ ಅಂತ ಕರಿತೀವಿ, ಅಂದ್ರೆ ಫೈವ್ ಫ್ರೀಡಮ್ಸ್ ಅಂತ ಹೇಳಿದ್ರೆ ಪ್ರಾಣಿಗಳು ಯಾವಾಗಲೂ ಹಸಿವು ಮತ್ತು ನೀರಿನ ದಾಹದಿಂದ ಮುಕ್ತವಾಗಿರ್ಬೇಕು, ಅವರು ಇರ್ತಕ್ಕಂಥ ಸ್ಥಳಗಳು ಬಹಳ ಶುಚಿತ್ವವಾಗಿರ್ಬೇಕು, ಅದರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇರಬಾರ್ದು, ಅವಕ್ಕೆ ಯಾವುದೇ ರೀತಿಯ ನೋವು ಅಥವಾ ರೋಗ ಬರದೇ ಇರ್ದಂಗೆ ತಡಿತಕ್ಕಂಥದ್ದು, ಅವು ಯಾವುದೇ ರೀತಿಯ ಭಯ ಮತ್ತು ಒತ್ತಡದ ವಾತಾವರಣದಲ್ಲಿ ಇರದೇ ಇರತಕ್ಕಂಥದ್ದು ತಡಿತಕ್ಕಂಥದ್ದು, ಮತ್ತು ಯಾವಾಗ ಕೂಡ ಅವ್ರ ನಾರ್ಮಲ್ ಬಿಹೇವಿಯರ್ ನಾವೇನ್ ಹೇಳ್ತೀವಲ್ಲ ಅವರ ಸಹಜ ವರ್ತನೆಯನ್ನು ತೋರ್ಪಡಿಸಲಿಕ್ಕೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕಾಗುತ್ತೆ. ಇವನ್ನೆಲ್ಲ ಮಾಡ್ಕೊಳ್ಲಿಕ್ಕೆ ಪಶುವೈದ್ಯರು ಅವರ ಪ್ರಾಣಿಗಳ ಮೇಲೆ ನಿಗಾ ಇಟ್ಬಿಟ್ಟು ಈ ಅವ್ರನ್ನೆಲ್ಲ ಕಾಪಾಡ್ತಾರೆ. ಇವೆಲ್ಲ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಸೊ ಈಗ ನಾವು ಯಾವುದೇ ಒಂದು ಪ್ರಾಣಿಯಿಂದ ಬರ್ತಕ್ಕಂಥ ಅದು ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಇವು ಉತ್ಕೃಷ್ಟ ದರ್ಜೆಯ ಯಾವಾಗ ಬರ್ತದೆ ಅಂದ್ರೆ ಯಾವಾಗ ಪ್ರಾಣಿ ತನ್ನ ಆರೋಗ್ಯದ ಸ್ಥಿತಿಯನ್ನು ಈ ರೀತಿಯಾದಂತ ಯಾವುದೇ ಒತ್ತಡಗಳಿದ್ದಲೇ ಯಾವಾಗ ಬೆಳೀತದೋ ಅವಾಗ ಒಂದು ಪರಿಪೂರ್ಣವಾದ ಒಂದು ಉತ್ಪನ್ನ ಅದರಿಂದ ಬರ್ತದೆ. ಅದರಲ್ಲಿ ಈ ಪಶುವೈದ್ಯರ ರೋಲ್ ಬಹಳ ಇದೆ. ಈಗ ಸರ್ಕಾರದ ಯೋಜನೆಗಳ ಒಂದು ರೂಪುರೇಷೆ ತಯಾರಿಸುವುದರಲ್ಲಿ ಪಶುವೈದ್ಯರ ಪಾತ್ರದ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆ ಗೊತ್ತಾಗಿದೆ ಭಾರತ ಹಳ್ಳಿಗಳ ದೇಶ, ಮೊದಲಿಂದನೂ ಕೂಡ ನಾವು ಹಳ್ಳಿಗಳು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದೆ, ಮತ್ತೆ ಯಾವಾಗ ಹಳ್ಳಿಗಳು ಉದ್ಧಾರ ಆಗ್ತದ ಅದೇ ರೀತಿ ದೇಶದ ಉದ್ಧಾರ ಕೂಡ ಸಾಧ್ಯ ಆಗ್ತದೆ. ಸೊ ನಾವು ಹಳ್ಳಿಗಳು ಅಂತ ಹೇಳಿದ್ರೆ ಕೇವಲ ನಾವು ಜಮೀನು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಹಲವಾರು ಸಾಕು ಪ್ರಾಣಿಗಳು ಇರ್ತವೆ ಅಥವಾ ಕುರಿ ಮೇಕೆ ಹಸು ಎತ್ತುಗಳೆಲ್ಲ ಇರ್ತವೆ. ಸೊ ಇವುಗಳಿಗೆ ಸಂರಕ್ಷಣೆಗೆ ಯಾವ ರೀತಿ ಇದಂತ ಯೋಜನೆಗಳು ಬೇಕು ಅಥವಾ ಅಲ್ಲಿ ಯಾವ ರೀತಿಯಾದಂತಹ ಸಾಕಾಣಿಕೆ ಪದ್ಧತಿಗಳನ್ನ ನಾವು ಮಾಡಬೇಕಾಗ್ತದೆ, ಮತ್ತು ಆ ಒಂದು ಪ್ರದೇಶಕ್ಕೆ ಯಾವುದು ಸೂಕ್ತವಾಗಿರುತ್ತೆ, ಅದಕ್ಕೆ ಆ ಪ್ರದೇಶಕ್ಕೆ ಕೋಳಿ ಸಾಕಾಣಿಕೆ ಸೂಕ್ತವಾಗುತ್ತೋ, ಹಂದಿ ಸಾಕಾಣಿಕೆ ಸೂಕ್ತವಾಗುತ್ತೋ, ಈ ಎಲ್ಲ ಒಂದು ಯೋಜನೆಗಳನ್ನ ತಯಾರಿಸ್ತಕ್ಕಂಥದ್ದು ಮತ್ತು ಈ ಯೋಜನೆಗಳ ಯಾವ ರೀತಿಯಾದ ಸಕ್ಸಸ್ ಆಗುತ್ತೆ ಅಥವಾ ಫೇಲ್ಯೂರ್ ಆಗುತ್ತೆ ಅವೆಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸೋದ್ರಲ್ಲಿ, ಮತ್ತು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ ನಾವೆಲ್ಲ ಚಿಕಿತ್ಸೆ ಮಾಡಬೇಕಾದ್ರೆ ಕೇವಲ ಚಿಕಿತ್ಸೆ ಒಂದು ಎಲ್ಲರ ಜೊತೆಗೆ ಕಾಯಿಲೆಗಳನ್ನು ಬರದೇ ಇರತಕ್ಕಂಥ ತಡೆತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹಲವಾರು ಲಸಿಕಾ ಕಾರ್ಯಕ್ರಮಗಳು ಅಥವಾ ಲಸಿಕಾ ಅಭಿಯಾನಗಳು ನಡೀತೀವಿ. ಈಗ ನಾವು ಕಾಲುಬಾಯಿ ಜ್ವರದ ಅಭಿಯಾನ ನಡೀತಾ ಇದೆ. ಸೊ ಈ ಅಭಿಯಾನದಲ್ಲೂ ಕೂಡ ಯಾವ ರೀತಿಯಾದ ಅಭಿಯಾನವನ್ನು ನಾವು ಮಾಡಬೇಕು, ಯಾವ ರೀತಿ ವ್ಯಾಕ್ಸಿನೇಷನ್ ಅಥವಾ ಲಸಿಕೆಗಳನ್ನು ಮಾಡಬೇಕು, ಇವೆಲ್ಲ ಮಾಹಿತಿಗಳನ್ನು ಕೂಡ ಕ್ರೋಢೀಕರಿಸಲು ಪಶುವೈದ್ಯರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಸೊ ನಾವು ಪಾಲಿಸಿ ಮೇಕರ್ಸ್ ಅಂದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ತಕ್ಕಂಥ ಮೇಲಾಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪೊಲಿಟಿಷಿಯನ್ ರಾಜ್ಯವನ್ನು ಆಳ್ತಿರ್ತಕ್ಕಂಥವ್ರು ದೇಶವನ್ನು ಆಳ್ತಿರ್ತಕ್ಕಂಥ ಪೊಲಿಟಿಷಿಯನ್ ಗೆ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೂ ಕೂಡ ಪಶುವೈದ್ಯರು ತಮ್ಮದೇ ಆದಂತಹ ವಿಶೇಷ ಒಂದು ಕೊಡುಗೆಯನ್ನು ಕೂಡ ನೀಡಿರ್ತಾರೆ. ಇದರ ಜೊತೆಗೆ ಸೊ ನಾವು ಪರಿಸರದ ಉಳಿವಿಗಾಗಿ, ಪರಿಸರದ ಜೈವ ವೈವಿಧ್ಯತೆ ಉಳಿವಿಗಾಗಿ ಕೂಡ ಬಹಳ ಪಶುವೈದ್ಯರ ಕೊಡುಗೆ ಬಹಳ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸೊ ಹಲವಾರು ಕಾರಣಗಳಿಂದ ನಮ್ಮ ದೇಶಿ ಜಾನುವಾರುಗಳ ಸಂಖ್ಯೆ ದಿನ ದಿನಕ್ಕೂ ಕಮ್ಮಿ ಆಗ್ತಾ ಇದೆ. ಸೊ ಈ ದೇಶಿ ಜಾನುವಾರುಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಈ ದೇಶಿ ಜಾನುವಾರ ಸಂರಕ್ಷಣೆಯಲ್ಲಿ ಪಶುವೈದ್ಯರು ತಮ್ಮದೇ ತೊಡಸ್ಕೊಂಡು ಹಲವಾರು ಜಾನುವಾರುಗಳನ್ನ ಸಂರಕ್ಷಣೆ ಮಾಡ್ತಿದ್ದೇವೆ. ಮುಂದಿನೂ ಕೂಡ ಈ ಜಾನುವಾರುಗಳ ಸಂರಕ್ಷಣೆ ಕೇವಲ ಪಶುವೈದ್ಯರಲ್ಲ, ನಮ್ಮ ಸಮಾಜದ ಕರ್ತವ್ಯ ಕೂಡ ಆಗಿರುತ್ತದೆ. ಸೊ ಮುಂದಿನ ಪೀಳಿಗೆಗೆ ಈ ಒಂದು ಜಾನುವಾರುಗಳ ಸಂರಕ್ಷಣೆ ಕೂಡ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇತ್ತೀಚಿನ ನಾವು ನೋಡ್ತಾ ಇದ್ದೇವೆ ಹವಾಮಾನ ಬದಲಾವಣೆ ಬಹಳ ಆಗ್ತಾ ಇದೆ. ಸೊ ಕಾಲಕಾಲಕ್ಕೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇಲ್ಲ, ಯಾವಾಗ ಬಿಸಿಲು ಇರ್ತಾವ ಮಳೆ ಬರ್ತದೆ, ಯಾವ ಮಳೆ ಇರಬೇಕಾಯ್ತು ಅವಾಗ ಬಿಸಿಲು ಬರ್ತಾ ಇದೆ. ಸೊ ಈ ಹವಾಮಾನ ಬದಲಾವಣೆಗಳಿಗೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲೂ ಕೂಡ ಈ ನಮ್ಮ ಹವಾಮಾನ ಬದಲಾವಣೆಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಜಾನುವಾರುಗಳು ಕೂಡ ಸ್ವಲ್ಪ ಮಟ್ಟಿಗಿದೆ. ಸೊ ಇದರಲ್ಲಿ ನಾವು ಯಾವ ರೀತಿಯಾಗಿ ಜಾನುವಾರು ಸಾಕಾಣಿಕೆ ಪದ್ಧತಿಗಳನ್ನು ಮಾಡಬೇಕು, ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳು ಅಥವಾ ಅದರಿಂದ ಬರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳಿಂದ ಯಾವ ರೀತಿಯಾದಂಥ ಹಾನಿ ಆಗ್ತದೆ ಪರಿಸರಕ್ಕೆ, ಅದನ್ನು ಯಾವ ರೀತಿ ತಡೆಗಟ್ಟೆ ಬಿಡಬೇಕು, ಈ ಎಲ್ಲ ಒಂದು ಪಾತ್ರವನ್ನು ಕೂಡ ನಮ್ಮ ಪಶುವೈದ್ಯರು ಬಹಳ ಮುಖ್ಯವಾಗ್ತಾರೆ. ಆದ್ರಿಂದ ಹವಾಮಾನ ಬದಲಾವಣೆ ತಡೆಗಟ್ಟಲು ಕೂಡ ಸೊ ನಮ್ಮ ಪಶುವೈದ್ಯರು ಬಹಳ ಅಥವಾ ಪಶುವೈದ್ಯ ವೃತ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರು ಬಹಳವಾದಂತಹ ಕೊಡುಗೆಯನ್ನು ನೀಡಿರ್ತಾರೆ. ಒಟ್ಟಾರೆಯಾಗಿ ಈ ವರ್ಷದ ವಿಶ್ವ ಪಶು ವೈದ್ಯರ ದಿನ 2026 ಧ್ಯೇಯವಾಕ್ಯದೊಂದಿಗೆ ಸಾರಾಂಶ ರೂಪದಲ್ಲಿ ಯಾವ ರೀತಿಯಿಂದ ತಾವು ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀವಿ ಸರ್? ಒಟ್ಟಾಗಿ ನಾನು ಹೇಳ ಬಯಸೋದು ಇಷ್ಟೇ ಅಂದ್ರೆ, ಪಶುವೈದ್ಯರು ಕೇವಲ ಪ್ರಾಣಿಗಳ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿಲ್ಲ, ಅವರು ಸಮಾಜದ ಮತ್ತು ಪರಿಸರದ ಮತ್ತು ಮನುಷ್ಯನ ಆರೋಗ್ಯದ ಸಂರಕ್ಷಣೆ ತಮ್ಮದೇ ಆದಂತಹ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಆಹಾರದ ಭದ್ರತೆ ಆಗಿರ್ಬೋದು, ಪ್ರಾಣಿಗಳು ಮತ್ತು ಮನುಷ್ಯನ ಆರೋಗ್ಯ ಸಂರಕ್ಷಣೆ ಆಗಿರ್ಬೋದು, ಸಾರ್ವಜನಿಕ ಆರೋಗ್ಯ ಸಂರಕ್ಷಣೆ ಆಗಿರ್ಬೋದು, ಪ್ರಾಣಿಗಳ ಕಲ್ಯಾಣ ಕುರಿತಾಗಿಟ್ಟು ಆಗಿರ್ಬೋದು, ಅಥವಾ ಪ್ರಾಣಿ ಮತ್ತು ಮನುಷ್ಯ ರೋಗಗಳ ತಡೆಗಟ್ಟಾಗಿರ್ಬೋದು, ಓವರ್ಆಲ್ ಸಮಾಜಕ್ಕೆ ಪಶುವೈದ್ಯರು ಉತ್ತಮವಾದ ಅವರ ಕೊಡುಗೆಯನ್ನ ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಗಳಲ್ಲಿ ಬೇರೆ ಬೇರೆ ಮುಖಾಂತರ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಸೊ ಈ ಒಂದು ಎಲ್ಲಾ ಸದುದ್ದೇಶವನ್ನ ಸಮಾಜಕ್ಕೆ ತಿಳಿಸಲಿಕ್ಕೋಸ್ಕರ ಈ ಒಂದು ಪ್ರತಿ ವರ್ಷವೂ ಕೂಡ ಈ ಪಶುವೈದ್ಯಕೀಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ಕೆ ಕೈಗೊಳ್ಳಿರ್ತಕ್ಕಂಥ ಎಲ್ಲಾ ಪಶುವೈದ್ಯ ಮಿತ್ರರು ಕೂಡ ಈ ಮೂಲಕವಾಗಿ ನಾನು ಈ ಒಂದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ ಸರ್. ಇದುವರೆಗೆ ತಾವು ವಿಶ್ವ ಪಶುವೈದ್ಯರ ದಿನ 2026 ಕುರಿತು ಸಂಪೂರ್ಣ ಮತ್ತು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದುವರೆಗೆ ವಿಶ್ವ ಪಶು ವೈದ್ಯಕೀಯ ದಿನ 2026 ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸತೀಶ್ ಜಿಎಂ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇದೀಗ ಕೇಳಿ, ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ, ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನ ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ 1 ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ ಎಫ್ಐಡಿ ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಓ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಓ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದುವರೆಗೆ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರನಗರದ ಶ್ರೀಮತಿ ನರಸಮ್ಮ ಮತ್ತು ತಂಡದವರಿಂದ ಆರತಿ ಪದ. ಗಾಳಿ ಆಯ್ಡೆ ಶಾಲೆ, ಗಾಳಿ ಆಯ್ಡೆ ಶಾಲೆ.

ಕಾಯದರಾಗೆ ತುಂಬಮ್ಮ ಕಳೋ ಸಾವ ಕಂಬದ ಮೇಲೆ ರಡಾರಗೇನೆ ಕಂಬದ ಮೇಲೆ ರಡಾರಗೇನೆ ಕಂಬದ ಮೇಲೆ ರಡಾರಗೇನೆ ಕಂಬದ ಮೇಲೆ ರಡಾರಗೇನೆ ಸಂಭ್ರಮದ ನೋಡಿಯ ನೋಡೋದಾವೆ ಸಂಭ್ರಮದ ನೋಡಿಯ ನೋಡೋದಾವೆ ಸಂಭ್ರಮದ ನೋಡಿಯ ನೋಡೋದಾವೆ ನೋಡೋದಾವೆ ಅಕ್ಕಬಲ ಸರಿಸೋಡೆ ಅಕ್ಕಬಾಬ ಯರಿಂದ ಕೆಳಗ ಯಲೆ ದಾಟ ಕೆಳಗ ರಲಿ ದಾಟ ಯರಿಂದ ಕೆಳಗ ರಲಿ ದಾಟ ಯರೆಯಿಂದ ಕೆಳಗ ಯಲಿ ದಾಟ ಬಳಗೆರವ ಅರಪ್ಪ ಕೆಳನೆ ಹೊಸ ಮಾತ ರಪ್ಪ ಕೆಳನೆ ಹೊಸ ಸಮಾತ ಕೇಳನೆ ಯಸನಾವ ಮಾಡ್ಯಾನೆ ಯಸಳ ಮಲ್ಲಿಗೆಯ ಕೊಯೋಸ್ಯಾನೆ ಯಸಳ ಮಲ್ಲಿಗೆಯ ಕೊಯೋಸ್ಯಾಲಿಗೆಯ ಕೊಯೋಸ್ಯಾನೆ ಯಸಳ ಮಲ್ಲಿಗೆಯ ಕೊಯೋಸ್ಯಾನೆ ಕಟ್ಟೆ ರನ್ನದ ಕಟ್ಟೆ ಕಟ್ಟೆ ಕಟ್ಟೆಯಿಂದ ಕೆಳಗ ಯಲೆ ದಾಟ ಕಟ್ಟೆಯಿಂದ ಕೆಳಗ ಯಲೆ ದಾಟ ಕೆಳಗ ಯಲೆ ದಾಟ ಕಟ್ಟೆಯಿಂದ ಕೆಳಗ ಯಲೆ ದಾಟ ಕಟ್ಟೆಯಿಂದ ಕೆಳಗ ಯಲೆ ದಾಟ ದೊಳಗೆ ರವ ಮಾವ ಕೆಳನೆ ಹೊಸ ಮಾತ ಮಾ ಕೆಳದೆ ಹೊಸ ಮಾವ ಕೆಳನೆ ಹೊಸ ಮಾತ ಮಾವ ಕೆಳನೆ ಹೊಸ ಮಾತ ಮಾತು ಕೆಳನೆ ಹೊಸನಾಗೆಯ ನಾಕಾನೆ ಯಸಳ ಸಂಪಿಗೆಳೆ ಕೊಯೋಸ್ಯಾನೆ ಯಸಳ ಒಂಬಗೆಯ ಕೊಯೋಸ್ಯಾನ ಸಂಪಿಗೆಯ ಕೊಯಸೆ ಸೋಲೆ ಅಣಸೆ ಸೊಸೆಯಿದ್ದ ಮನೆಗೆ ಕಳಿವ್ಯಾನೆ ಸೊಸೆಯಿದ್ದ ಮನೆಗೆ ಕಳಿವ್ಯಾನೆ ಮನೆಗೆ ಕಳಿವ್ಯಾನೆ ಸೊಸೆಯಿದ್ದ ಮನೆಗೆ ಕಳಿವ್ಯಾನೆ ಇದುವರೆಗೆ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರನಗರದ ಶ್ರೀಮತಿ ನರಸಮ್ಮ ಮತ್ತು ತಂಡದವರಿಂದ ಆರತಿ ಪದವನ್ನ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಗುಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳಿ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಆರೋಗ್ಯ ಅಂದ್ರೆ ಏನಪ್ಪ ಗೊತ್ತಿಲ್ಲ ಹೋಗಮ್ಮ